ನಿನ್ನ ಪದ ಕಮಲ ತೋರಿ ಸದಾ ಬಿಡದೆ ಎನ್ನನು ಮುದದಿ ಪೊರೆವುದಕ್ಕೆ ಹರಿಯೇ ಪದ ಕಮಲ ತೋರಿ ಸದಾ ಎನ್ನನು ಬಿಡದೆ ಪೊರೆವುದಕ್ಕೆ ಹರಿಯೇ ಎನ್ನ ದೊರೆಯೇ ಹರಿಯೇ ಇದೇ ಸಮಯ ಹರಿಯೇ ದೊರೆಯೇ ಇದೇ ಸಮಯ ಹರಿಯೇ ಸಮಯ ಹರಿಯೇ ಹರಿಯೇ ಇದೆ ಸಮಯ ಹರಿಯೇ, ಇದೇ ಸಮಯ ಹರಿಯೇ. ಸಮಯ ಹರಿಯೇ, ಇದೇ ಸಮಯ ಹರಿಯೇ.